ತಾಂತ್ರಿಕ ನೆರವು ರಘುನಾಥ್, ತುಕಾರಾಮ್ ಚೌಹಾನ್ ಮತ್ತು ಮುನಿರಾಜು. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಧಾರವಾಡ. ಕೇಳುಗರೆ ಗಮನಿಸಿ, ದುಬೈಯಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆಯುತ್ತಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಟದ ಮುಕ್ತಾಯದವರೆಗೆ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುವಿರಿ. ನ್ಯೂಸ್ ಆನ್ ಏರ್ ಆಪ್ನಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಬದಾಮಿ ತಾಲೂಕು ಕೈನಕಟ್ಟಿಯ ಸೋಮಪ್ಪ ಬಸಪ್ಪ ಹಮಣಿ ಹಾಗೂ ಮೇಳದವರಿಂದ ಭಜನಾ ಪದ. ಹೇಡಿಗೊಳಿಸುವ ಕಾಲ ನನನು ಮೇಡು ಮಾಡದೆ ಬಾಲನಯನ್ನ ನೋಡಿಸಲು ಅಯ್ಯನು ಮಡಿವಿಡಿವೇನ ಭವ ನೋಡಿಸಲು ಅಯ್ಯನು ಮಡಿವಿಡಿವೇನ ಭವ ನೋಡಿಸಲು ಅಯ್ಯನು. ಪಿದೊಡೆ ಕೊಲೆ ಗೆಳಸಿದೆ ರಾಗಿ ಬಂದು ಮುಳಿದು ಬೀಡು ತಲೆಯೊಂದು ಬಿಸಿಲು ಮುನ್ನ ದಾಳಿ ಕಾಡಿ ಘನ ಬಾಧೆ ಮಾಡಗೂಡಿ ಸತ್ತಿಸೋ ತರಡನೆ ಮುಡಿದು ಪಾಶವನು ಮೀರಿ ಕಾಲ ನನ್ನು ಗಳಿಸುವನು ಸಾರಿ ಹೇಳಿದನು ಶಿವನಿಜ ತುರಿಯ ನನ್ನು ಗಳಿಸುವನು ಸಾರಿ ಹೇಳಿದನು ಶಿವನಿಜ ತುರಿಯನ್ನ ಜನ ಬಂದು ಶಂಕರ ಕೃಪಾ ಸಿಂಧು ಸದ್ಗುರು ಶಂಭುಲಿಂಗದ ಪರಿವಾಮ ಮೋದಿ ತಗೆದು ಸತ ಸದ್ಯೋದೆ ಪರಿವಾ ಮನುಜರ ದಾನ ದರಿ ವಿಧಿಸಿತು ಪ್ರಚಂಡ ವಿನಮಿತ ಹರಿಯೇ ಎದರ ದರಿ ವಿಧಿಸಿತು ಪ್ರಚಂಡ ನಮಿತ ಹರಿ ಅದರ ಓಡಿ ಸಲ ಹರಿಯೋಡಿ ಸಲ

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಬದಾಮಿ ತಾಲೂಕು ಕೈನಕಟ್ಟಿಯ ಸೋಮಪ್ಪ ಬಸಪ್ಪ ಹಮಣಿ ಹಾಗೂ ಮೇಳದವರಿಂದ ಭಜನಾ ಪದ ಕೇಳಿದಿರಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲಿಗೆ. ಗದಗ ಮಾರುಕಟ್ಟೆ ಕಡಲೆಕಾಳು 4,061 7,850, ಉದ್ದಿನಕಾಳು 1,077 6,809, ಧನಿಯಾ 5,069 5,786, ಅಲಸಂದೆ 1,377 6,809, ಹೆಸರುಕಾಳು 2,002 8,500, ಗೆಜ್ಜೆ